ರಕ್ಷಕನಿಂದು ಹುಟ್ಟಿದ, ಅಲ್ಲೆಲೂಯಾ ಹಾಡೋಣ. ನಮ್ಮ ರಕ್ಷಕನಿಂದು ಹುಟ್ಟಿದ, ಅಲ್ಲೆಲೂಯಾ ಹಾಡೋಣ. ನಿಂದು ಹುಟ್ಟಿದ, ಅಲ್ಲೆಲೂಯಾ ಹಾಡೋಣ. ನಮ್ಮ ರಕ್ಷಕ ನಿಂದು ಹುಟ್ಟಿದ, ಅಲ್ಲೆಲೂಯಾ ಹಾಡೋಣ. ರಕ್ಷಕನಿಂದು ಹುಟ್ಟಿದ, ಅಲ್ಲೆಲೂಯಾ.